साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಕರೀಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಡಿ ಭರತೇಶ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಕರೀಕೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಡಿ ಭರತೇಶ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಭರತೇಶ್ ರೆಡ್ಡಿ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ. ಭರತೇಶ್ ರೆಡ್ಡಿ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? 1990 ಶುರು ಮಾಡಿದೀನಿ ಸರ್. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿದ್ರಿ? ನಂದು ಡಿಗ್ರಿ ಆಯ್ತು, ಮಾಸ್ಟರ್ ಡಿಗ್ರಿಗೆ ಹೋದೆ, ಕೃಷಿ ಕಡೆ ಒಲವು ಬಂದು ಈ ಕಡೆನೆ ಬಂದೆ, ಮಾಸ್ಟರ್ ಡಿಗ್ರಿ ಮಾಡಲಿಲ್ಲ. ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಕೃಷಿ ಕಡೆಗೆ ಬರ್ಬೇಕಂತ ಯಾಕೆ ಆಸಕ್ತಿ ಬಂತು? ನನಗೆ ಕೃಷಿ ಬಗ್ಗೆ ವಿಶೇಷವಾದಂತ ಒಲವಿತ್ತು, ಹಂಗಾಗಿ ನಾನೇ ಆಯ್ಕೆ ಮಾಡ್ಕೊಂಡು ಬಂದೆ. ಈ ಕೃಷಿ ಕಡೆಗೆ ಒಲವಿತ್ತು ಅಂತಂದ್ರೆ ಕೃಷಿನ ಆಯ್ಕೆ ಮಾಡ್ಕೊಂಡು ಬಂದಿದ್ರ? ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಇಲ್ಲಿ ಒಂದೇ ಸಾರಿ ಹೇಳಿದ್ರೆ ಕಷ್ಟ ಆಗುತ್ತೆ. ಲಾಭದಾಯಕ ಅಂತ ಹೆಂಗ್ ಹೇಳ್ತೀರಿ? ನಮಗೆ ಮೊದಲನೇ ಪ್ರಾಬ್ಲಮ್ ಇರೋದು ಮಾರುಕಟ್ಟೆ. ಮಾರುಕಟ್ಟೆ ಸರಿ ಇತ್ತು ಅಂದ್ರೆ ಇದರಂತ ಬದುಕು ಇನ್ನೊಂದಿಲ್ಲ. ಅದು ಸ್ಥಿರವಾದ ಮಾರುಕಟ್ಟೆ ಆದ್ರೆ ನಂಬರ್ ಒನ್ ಕೃಷಿನೇ. ನಿಮ್ ಜಮೀನ್ ಎಷ್ಟು ಎಕರೆ ಇದೆ ಸರ್? ನಮ್ದು 40 ಎಕರೆ ಇದೆ ಸರ್. ನೀರಾವರಿ ಭೂಮಿನ ಖುಷ್ಕಿ ಪ್ರದೇಶ ಎರಡು ಇದೆ ಸರ್. ಒಂದು 20 ಎಕರೆ ನೀರಾವರಿ ಇದೆ, 20 ಎಕರೆ ಖುಷ್ಕಿ ಇದೆ ಸರ್. ಖುಷ್ಕಿಯಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ನೀರಾವರಿನಲ್ಲಿ ನಾನು ಮೊದಲು ದಾಳಿಂಬೆ ಹಾಕಿದ್ದೆ. ದಾಳಿಂಬೆನಲ್ಲಿ ಸಪೋರ್ಟ್ ಎಂಟ್ರಿ ಕ್ರಾಪ್ ಮಾಡಿದ್ದೆ. ಅದರಲ್ಲಿ ಬೇರೆ ಬೇರೆ ತರ ಮರಗಳು, ಹಣ್ಣಿನ ಮರಗಳು ಎಲ್ಲ ಇದಾವೆ. ಒಂದ್ಸಾರಿ ಏನಾಯ್ತು, ಭಗವ ದಾಳಿಂಬೆ ಹಾಕಿದೆ, ಅದು ರೋಗ ಬಂತು. ರೋಗ ಬಂತು ಅಂತೇಳಿ ನನ್ನ ಕೈ ಚೆಲ್ ಕೂರ್ಲಿಲ್ಲ. ಮಧ್ಯದಲ್ಲಿ ನಾವು ಪಪ್ಪಾಯ ಹಾಕಿದ್ವಲ್ಲ, ಪಪ್ಪಾಯ ಹಣ್ಣು ತಿನ್ನಂತ ಪಕ್ಷಿಗಳು ಅಲ್ಲಿ ಬೇವಿನ ಬೀಜ ಉದುರಿಸಿ ಹೋಗಿತ್ತು. ಆ ಬೇವಿನ ಮರ ನಾವು ಹಂಗೆ ಚಾಪಿಂಗ್ ಮಾಡಿ ನೇರ ಹೋಗ ತರ ಮಾಡಿ ಅದನ್ನ ಹಂಗೆ ಕೈ ಬಿಟ್ಟಿದೀವಿ. ಅದು ಒಂದು 5 ಎಕರೆ ಕಾಡಾಗಿದೆ ಈಗ. ಏನು ಗಣೇಶ ದಾಳಿಂಬೆ ಇತ್ತಲ್ಲ ಸಪೋರ್ಟ್, ಅದರಲ್ಲೂ ಕೂಡ ಸಾಕಷ್ಟು ಬೇವಿನ ಮರ ಇದೆ, ಬೇರೆ ಬೇರೆ ಹಣ್ಣಿನ ಮರ ಇದೆ. ಅವೆಲ್ಲ ಸೇರ್ಕೊಂಡು ಅದು ಒಂಥರ ಹಣ್ಣು ಪ್ಲಸ್ ಕಾಡಾಗಿದೆ. ಒಟ್ಟಾರೆ ನಂದೊಂದು 10 ಎಕರೆ ಕಾಡಿದೆ. ನೀರಾವರಿಯಲ್ಲಿ ಎಲ್ಲ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರೆ ಏನಾದರೂ ಅಲ್ಪಾವಧಿ ಬೆಳೆಗಳು ಬೆಳೀತೀರಾ? ಅಲ್ಪಾವಧಿ ಬೆಳೆಗಳು ಬೆಳಿತೀವಿ. ಸ್ವಲ್ಪ ಪಪ್ಪಾಯ ಮಾಡಿದ್ವಿ, ತೊಗರಿ ಮಾಡಿದ್ವಿ, ಟೊಮೆಟೊ ಮಾಡ್ತೀವಿ, ನೀರುಳ್ಳಿ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. 40 ಎಕರೆನಲ್ಲಿ ಒಂದು 20 ಎಕರೆಯಷ್ಟು ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ. ಇನ್ನುಳಿದಿದ್ದನ್ನ ಮಾಮೂಲಿ ಕೃಷಿ ಮಾಡ್ತಾ ಇದೀವಿ. ಈಗ ಒಂದ್ 20 ಎಕರೆ ನೀರಾವರಿ ಇದೆ, ಒಂದ್ 20 ಎಕರೆ ಖುಷ್ಕಿ ಪ್ರದೇಶ ಇದೆ. ಖುಷ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ಖುಷ್ಕಿನಲ್ಲಿ ತೊಗರಿ, ಶೇಂಗಾ ಈ ತರ ಬೆಳೆಗಳು ಬೆಳಿತೀವಿ. ಖುಷ್ಕಿನಲ್ಲಿ ಯಾವ ರೀತಿ ಇಳುವರಿ ಬರುತ್ತೆ ಸರ್? ಖುಷ್ಕಿನಲ್ಲಿ ಮಳೆ ವಾತಾವರಣ ಚೆನ್ನಾಗಿದ್ದಾಗ ಬರುತ್ತೆ ಸರ್. ಒಂದ್ಸಾರಿ ಏನಾಯ್ತು, ಜಾಸ್ತಿ ಮಳೆ ಆಗಿ ಒಂದ್ ಬೆಳೆ ಹೋಯ್ತು, ಬರ ಬಂದು ಒಂದ್ ಬೆಳೆ ಹೋಯ್ತು. ಒಟ್ಟಾರೆ ಮೊದ್ಲಿದ್ದಂಗೆ ವಾತಾವರಣ ಇಲ್ಲ. ಈಗೆಲ್ಲ ಭಾರಿ ಏರುಪೇರು. ಚಳಿಗಾಲಕ್ಕೆ ಮಳೆ ಬರುತ್ತೆ, ಮಳೆಗಾಲಕ್ಕೆ ಬಿಸಿಲು ಜಾಸ್ತಿ ಆಗುತ್ತೆ, ಮತ್ತೆ ಮೋಡ ಮುಚ್ಕೊಳ್ಳುತ್ತೆ. ಈ ತರ ಎಲ್ಲ ಯಾಕೋ ಪ್ರಕೃತಿನೂ ನಾವು ಅನ್ಕೊಂಡಂಗೆ ಸರಿ ಇಲ್ಲ ಈ ಇತ್ತೀಚೆಗೆ. ಹಂಗಾಗಿ ಬೆಳೆಗಳು ಸ್ವಲ್ಪ ರೋಗ ಜಾಸ್ತಿ ಆಗ್ತಾ ಇದಾವ ಅಂತ ನನಗೆ ಅನಿಸ್ತಾ ಇದೆ ಸರ್. ಖುಷ್ಕಿ ಭೂಮಿಯಲ್ಲಿ ಚೆನ್ನಾಗಿ ಮಳೆ ನಡೆಸಿದ್ರೆ ಚೆನ್ನಾಗಿ ಇಳುವರಿ ಬಂದ್ರೆ ಇದೊಂದು ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ, ಚೆನ್ನಾಗಿ ಲಾಭದಾಯಕ ಆಗುತ್ತೆ. ಮಳೆ ಈ ನಮ್ಮ ಚಿತ್ರದುರ್ಗ ಒಂದು ಬರ ಪೀಡಿತ ಪ್ರದೇಶ ಆಗಿರೋದ್ರಿಂದ ಕೆಲವು ವರ್ಷ ಬರುತ್ತೆ, ಕೆಲವು ವರ್ಷ ಬರಲ್ಲ, ಹಂಗಾಗ್ಬಿಟ್ಟು ತುಂಬಾ ತೊಂದರೆ ಆಗುತ್ತೆ ರೈತರಿಗೆ ಅಂತ. ಹೌದು, ತೊಂದರೆ ಆಗುತ್ತೆ ಸರ್. ಒಂದ್ 4 ವರ್ಷದಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ವರ್ಷ ಜಾಸ್ತಿ ಮಳೆ ಆಗುತ್ತೆ, ಒಂದ್ ವರ್ಷ ಮಳೆ ಇಲ್ದಂಗ ಆಗುತ್ತೆ. ಮೊದ್ಲೇನಿತ್ತು ಇಂಥ ಟೈಮ್ಗಿಂತ ಮಳೆ ಅಂತ, ಆ ರೀತಿ ಈಗ ಇಲ್ಲ. ವಾತಾವರಣನು ಸ್ವಲ್ಪ ಕಲುಷಿತ ಆಗಿದೆಯೇನೋ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಬರ್ತಾ ಬರ್ತಾ ವರ್ಷಕ್ಕೆ ವರ್ಷಕ್ಕೆ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆ? ಈ ತರ ನೈಸರ್ಗಿಕ ಕೋಪಗಳು ಯಾಕೆ ಆಗ್ತವೆ ಅನ್ಸುತ್ತೆ ನಿಮ್ಗೆ? ಸರ್, ನಮ್ಮಲ್ಲಿ ರೈತರು ನಾವೇನ್ ಮಾಡಿದೀವಿ, ಒಂದ್ಸಾರಿ ಒಂದು 15 ವರ್ಷದ ಕೆಳಗೆ ನಮ್ಮ ಭಾಗದಲ್ಲಿ ತುಂಬಾ ಒಳ್ಳೆ ಇಳುವರಿ ಬಂತು ಶೇಂಗಾ. ಎಲ್ಲರೂ ಏನ್ ಮಾಡ್ಬಿಟ್ರು, ಬದುನಲ್ಲಿರೋ ಮರ ಗಿಡ ಎಲ್ಲ ಕಡೆದು ಇನ್ನೊಂದಿಷ್ಟು ಶೇಂಗಾ ಹಾಕ್ಬೇಕು, ಮಾಡ್ಬೇಕು ಅಂತೇಳಿ ಎಲ್ಲ ಬೋಳ ಮಾಡಿದ್ರು. ಜಮೀನೆಲ್ಲ ಮಾಡಿ ಸ್ವಲ್ಪ ಜಾಸ್ತಿ ಇಳುವರಿ ಬರಲಿ ಅಂತ ಕೆಮಿಕಲ್ಲು ಅದು ಇದು ಬಳಸಿ ಬಳಸಿ ಬಳಸಿ ಭೂಮಿನ ಕೆಡಿಸ್ಕೊಂಡ್ರು. ಅದು ಕಾಡು ಮರ ಯಾವಾಗ ಕಮ್ಮಿ ಆಯ್ತು, ಮಳೆ ಸ್ವಲ್ಪ ಆಕರ್ಷಣೆ ಕಮ್ಮಿ ಆಯ್ತೇನೋ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನಮ್ಮ ರೈತರು ನಾವೇನ್ ಮಾಡಿದ್ವಿ, ಬಹು ಬೆಳೆ ಪದ್ಧತಿ ಇಡ್ತಾ ಇದ್ವಿ ಮೊದಲು, ಶೇಂಗಾ ಜೊತೆಗೆ ತೊಗರಿ, ಅಲಸಂದೆ, ಸಜ್ಜೆ ಆತರ. ಈಗೇನು ಇಲ್ಲ, ಶೇಂಗಾನೇ ಒಂದೇ ಮಾಡೋದು ನಾವು. ಮಾನೋಕ್ರಾಪ್ ಆದಾಗ ರೋಗ ಜಾಸ್ತಿ ಆಗುತ್ತೆ, ಇದು ನಮ್ಗೆ ಹೊಡೆತ ಕೊಡ್ತೇನು ಅಂತ. ಆಮೇಲೆ ಯಾವಾಗ ಮರ ಸಂಖ್ಯೆ ಕಮ್ಮಿ ಆಯ್ತು ಅವಾಗ ಮಳೆನೂ ಕಮ್ಮಿ ಆಯ್ತು ಅಂತ ನನ್ನ ಅನುಭವ ಬಂತು ಸರ್. ನಿಮ್ ತರ ಈ ಅರಣ್ಯ ಕೃಷಿಗೆ, ಕಾಡು ಕೃಷಿಗೆ ರೈತರು ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ಸುತ್ತೆ ಸರ್? ನನ್ನ ಅನಿಸಿಕೆ, ನಂದು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ, ನಂದು 40 ಎಕರೆ ಜಮೀನು ಇದೆ, ಮಾಡೋರು ಕಮ್ಮಿ ಇದ್ದಾರೆ. ನಾವು 40 ಎಕರೆನಲ್ಲಿ ಒಂದು 15-20 ಎಕರೆ ಕಾಡು ಆಗ್ಲಿ ಬಿಡು, ಇನ್ನಿರೋದ್ರಲ್ಲಿ ಬೇರೆ ಏನಾದ್ರು ಮಾಡೋಣ ಅಂತ ಮಾಡಿದೀನಿ. ಬೇರೆಯವ್ರಿಗೆ ಆ ತರ ಇದೆಯೋ ಇಲ್ವೋ ಗೊತ್ತಿಲ್ಲ, ಹಿಡುವಳಿ ಸ್ವಲ್ಪ ಇದ್ದಾಗ ಅವರು ಈ ತರ ಮಾಡಿದ್ರೆ ಕಷ್ಟ ಆಗುತ್ತೆ. ಆದ್ರೆ ಅವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರ ಬಾರ್ಡರ್ಗಳಲ್ಲಿ ಮರಗಳು ಎಂತದ್ದು, ಬೇಲ್ದ ಮರ ಆಗ್ಲಿ, ಬೇವಿನ ಮರ ಆಗ್ಲಿ, ಹುಣಸೆ ಆಗ್ಲಿ, ಆ ತರ ಮರಗಳು ಹಾಕೊಂಡು, ಅಥವಾ ಮೇವಿನ ಮರಗಳು ಬರುತ್ತೆ ಆ ತರ ಮರಗಳು ಹಾಕೊಂಡು ಒಳಗೆ ಏನಾದ್ರು ಬೇರೆ ಬೆಳೆ ಇಟ್ಕೊಂಡ್ರೆ ಎಲ್ಲಾನು ಒಟ್ಟಿಗೆ ಅವ್ರಿಗೆ ಆದಾಯ ಆಗ್ಬೋದೇನೋ ಅಂತ. ನನಗೆ ಮೇವಿನ ಬೆಳೆಗಳು ಆ ತರ ಸುತ್ತ ಬಾರ್ಡರ್ಲ್ಲಿ ಮಾಡ್ಕೊಂಡಾಗ ಉಪಕಸಬುಗಳು ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬಹುದು ಅಂತ. ಹೌದು, ಕುರಿ ಸಾಕಬಹುದು, ಹಸು ಸಾಕಬಹುದು, ಮೇಕೆ ಸಾಕಬಹುದು, ಕೋಳಿ ಸಾಕಬಹುದು, ಈ ತರ ಉಪಕಸಬುಗಳು ಜಾಸ್ತಿ ಮಾಡ್ಕೊಂಡು ನಮ್ ಜಮೀನಲ್ಲಿ ಬೇರೆ ಬೇರೆ ಬೆಳೆಗಳು ಜಾಸ್ತಿ ಇಟ್ಕೊಂಡಾಗ ಏನಾಗುತ್ತೆ, ಪ್ರಕೃತಿ ಸಹಜವಾಗಿ ಒಂದು ವರ್ಷ ಒಂದು ಬೆಳೆಗೆ ರೋಗ ಬರುತ್ತೆ. ನಾವು ಒಂದೇ ಬೆಳೆ ಇಡ್ದಂಗೆ ನಾಲ್ಕಾರು ಬೆಳೆ ಇಟ್ಟಾಗ ಪ್ರಕೃತಿನಲ್ಲಿ ಒಂದ್ ಬೆಳೆ ಎರಡು ಬೆಳೆ ಸಕ್ಸಸ್ ಆಗುತ್ತೆ, ಒಂದ್ ಬೆಳೆ ಎರಡು ಬೆಳೆ ಹೋಗುತ್ತೆ, ಅವಾಗ ನಮ್ಗೇನ್ ನೋವು ಆಗಲ್ಲ ಅಂತ ಅನ್ಸುತ್ತೆ. ಆಮೇಲೆ ಕೆಮಿಕಲ್ ಆಗ್ಲಿ ಬೇರೆ ಖರ್ಚನ್ನ ಕಮ್ಮಿ ಮಾಡ್ಬೇಕು, ಅದನ್ನ ಕಮ್ಮಿ ಮಾಡ್ಕೊಂಡಾಗ ನಮ್ಮ ಆದಾಯ ಬರುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಇತ್ತೀಚೆಗೆ ಅಂತೂ ವ್ಯವಸಾಯದಲ್ಲಿ ಕೂಲಿ ಮಾಡೋರ ಸಂಖ್ಯೆ ತುಂಬಾ ದುರ್ಲಭ ಆಗ್ಬಿಟ್ಟಿದೆ. ಅವ್ರನ್ನ ಕರ್ಕೊಂಬರೋದು ಮಾಡಿಸೋದು ತುಂಬಾ ಕಷ್ಟದ ಕೆಲಸ. ಯಾರು ಸ್ವಂತ ನಿಂತು ಕೆಲಸ ಮಾಡ್ತಾರೋ ಅವ್ರು ಕೃಷಿ ಮಾಡಬಹುದು ಅಷ್ಟೇ, ಈಗ ಅಂತ ಸ್ಥಿತಿ ಬಂದ್ಬಿಟ್ಟಿದೆ. ಸರ್, ಈಗ ನೀರಾವರಿ ಜಮೀನಿನಲ್ಲಿ ನೀವು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಅಳವಡಿಸಿಕೊಂಡಿದ್ದೀವಿ ಅಂತ ಅಂದ್ರೆ, ಯಾಕೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಕಡೆಗೆ ಆಸಕ್ತಿ ಬಂತು ನಿಮ್ಗೆ? ಒಂದ್ಸಾರಿ ಒಂದು ಸುಮಾರು 1996 ಅಲ್ಲಿ ದುರ್ಗಕ್ಕೆ ಒಂದ್ಸಾರಿ ಸುಭಾಷ್ ಪಾಳೇಕರ್ ಅವರು ಬಂದ್ರು, ಅವರು ಮೀಟಿಂಗ್ ಇದೆ ಅಂತ ಹೇಳಿ ನನಗೆ ಯಾರೋ ಹೇಳಿದ್ರು. ನಾನು ಅಲ್ಲಿ ಹೋದೆ, ನಾನು ಅಲ್ಲಿ ಹೋಗಿ ಎಲ್ಲ ಮಾತಾಡ್ತಾ ಇದ್ದೆ. ಮಾತಾಡಿ ಇನ್ನೇನು ಟೀ ಸೆಷನ್ ಬಿಟ್ರು. ಟೀ ಸೆಷನ್ ಬಿಟ್ಟಾಗ ನಾನು ಅಲ್ಲಿ ಸುಮ್ಮನೆ ಚರ್ಚೆ ಮಾಡ್ದಾ, ಅಯ್ಯೋ ಬಿಡ್ರಪ್ಪ, ನಮ್ದು ಬಡು ಪ್ರದೇಶ, ನಮ್ಮ ಭಾಗದಲ್ಲಿ ಇವೆಲ್ಲ ನಡೆಯಲ್ಲ, ನಾವಿಲ್ಲಿ ಕೇಳೋದೇನು ಪ್ರಯೋಜನ ಇಲ್ಲ ಅಂತ ಮಾತಾಡ್ತಾ ಇದ್ದೆ ಟೀ ಟೈಮಲ್ಲಿ. ಬಂದವರು ಕೃಷ್ಣಪ್ಪ ಅಂತ ಇದ್ದಾರೆ, ಅವ್ರು ನನ್ನ ಮಾತು ಕೇಳಿಸ್ಕೊಂಡ್ಬಿಟ್ರು, ಸಾರ್ ನೀವು ತಪ್ಪು ಮಾಡ್ತೀರಾ, ನೀವು ಆಮೇಲೆ ಹೋಗ್ಬಿಟ್ಟೀರಾ, ಇಷ್ಟೊತ್ತು ಮಾತಾಡಿದ್ದು ಇಂಟ್ರಡಕ್ಷನ್ ಅಷ್ಟೇ, ಎಂಥ ಬಯಲು ಪ್ರದೇಶ ಆಗಲಿ ಬಿಸಿಲು ಪ್ರದೇಶ ಆಗಲಿ ಈ ಸಿಸ್ಟಮ್ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ, ನೀವು ಇದ್ದು ಪೂರ್ತಿ ಕೇಳ್ಕೊಂಡು ಹೋಗ್ರಿ ಅಂತ ಅಂದರು. ನಾನು ಕುಂತ್ಕೊಂಡೆ, ಪೂರ್ತಿ ಕೇಳಿದೆ. ಆವಾಗ ಸ್ವಲ್ಪ ಮಟ್ಟಿಗೆ ನಾನು ಅದನ್ನ ಕೇಳಿದಾಗ ಯಾಕೆ ಮಾಡಬಾರ್ದಲ್ಲ ಅಂತೇಳಿ ಅನ್ಸ್ಕೊಂಡು, ಆವಾಗಿನಿಂದನೇ ನಾನು ಒಂದು 5 ಎಕರೆನ ನೈಸರ್ಗಿಕ ಕೃಷಿಗೆ ಬದಲು ಮಾಡ್ತಾ ಬಂದೆ. ಅದೇನಾಯಿತು, ಏಕದಮ್ ಟರ್ನ್ ಆಗಲಿಲ್ಲ, ಅದು ಒಂದು 3 ವರ್ಷ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಅವ್ರೇನು ಹೇಳ್ತಾರೆ, ನೀರು ಬೇರೆ ಕೊಡಬೇಡ್ರಿ, ಬೇರು ಏನು ಬಿಸಿಲು ಬೀಳುತ್ತಲ್ಲ ಮಧ್ಯಾಹ್ನ ಆ ಜಾಗಕ್ಕೆ ನೀರು ಕೊಡಬೇಕು, ಆಮೇಲೆ ಜೀವಾಮೃತ ಕೊಡಬೇಕು, ಮಲ್ಚಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಇವೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು 3 ವರ್ಷ ಟೈಮ್ ತಗೊಳುತ್ತೆ. ಈಗ ನಾನು ಹೇಳ್ತೀನಿ, ನಮ್ಮ ತೋಟಕ್ಕೆ ಬಂದು ನೋಡ್ರಿ, ಏನೆಲ್ಲ ಪವಾಡ ಆಗಬೇಕು ಎಲ್ಲಾನು ಆಗಿದೆ. ಆ ಬೇವಿನ ಮರಗಳಾಗಲಿ ಬೇರೆ ಬೇರೆ ಮರಗಳಾಗಲಿ, ನಾನು ಹಾಕಿದ್ದು ಸೀತಾಫಲ ಮನೆಗೆ ಅಂತ ಒಂದು 2 ಗಿಡ, ಸೀಬೆ ಒಂದು 4 ಗಿಡ ಮನೆಗೆ ಹಾಕೊಂಡಿದ್ದೆ. ಈ ಪಕ್ಷಿಗಳು ಬಂದ್ಬಿಟ್ಟು ಆ ಹಣ್ಣು ತಿಂದು ಇಡೀ ತೋಟ ಎಲ್ಲ ಹಣ್ಣಿನ ತೋಟ ಮಾಡಿದ್ದಾವೆ. ಕಾಡು ಕೃಷಿ ಇದೆ, ಹಣ್ಣಿನ ಕೃಷಿ ಇದೆ. ಈಗ ನೋಡಿದ್ರೆ ನನಗೆ ಆಶ್ಚರ್ಯ ಅನ್ಸುತ್ತೆ, ತೋಟ ತುಂಬಾ ಎಲೆ ಬಿದ್ದು ಕಾಡಿನಲ್ಲಿ ಬಿದ್ದಂಗೆ ಇಷ್ಟಿಷ್ಟಪ್ಪ ಸೊಪ್ಪು ಬಿದ್ದಿದೆ, ಅದೇ ಗೊಬ್ಬರ ಆಗಿದೆ. ನಾನು ಹೇಳ್ತೀನಲ್ಲ, ಅಯ್ಯೋ ಇಷ್ಟೊಂದು ಅದ್ಭುತ ಇದೆಯಾ ಅಂತ ಈಗ ಅನಿಸ್ತಾ ಇದೆ ನನಗೆ. ಏನಂದ್ರೆ ತಾಳ್ಮೆ ಬೇಕು ರೈತರಿಗೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಯಾರೋ ದೂರದಿಂದ ತೋಟ ನೋಡಕ್ ಬರ್ತಾ ಇದ್ರು, ನಮ್ಮೂರ್ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋರು, ಓಹೋ ಅಲ್ಲೇ ನೋಡ್ದಿ ಬಿಡಪ್ಪ, ಬರೀ ಕಳೆ, ಆ ಕಳೆ ನೋಡಕ್ ಯಾಕೆ ಹೋಗ್ತೀರಾ ಅಂತ ನಗಾಡೋರು. ನಿಜವಾಗ್ಲು ಈಗ ನಾನು ಇಲ್ಲಿಗೆ ಸಾವಯವ ಸಂತೆ ಮಾಡಿದ ಮೇಲೆ ಇಲ್ಲಿ ಬೇಲ್ದಣ್ಣು ಸಪೋಟ ತರ್ತಾ ಇದ್ದೀನಿ, ಒಂದ್ಸಾರಿ ತಗೊಂಡು ಹೋಗಿರೋರು ಮತ್ತೆ ಕಾಯ್ಕೊಂಡಿದ್ದು ನನ್ನ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ಆ ಹಣ್ಣು ಒಂದೊಂದು ಬೇಲ್ದಣ್ಣು 1/2 ಕೆಜಿ 600 ಗ್ರಾಮ್ ಇದೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ, ಸಾವಯವ ಕೃಷಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಹಿಂಗ್ ಬರುತ್ತಾ ಅಂತ. ಇದು ನನ್ನ ಸ್ವಂತ ಅನುಭವ. ಈಗ ಸಾವಯವ ಕೃಷಿ ನೈಸರ್ಗಿಕ ಕೃಷಿಯಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸರ್? ಈಗ ಮೇನ್ ಕಾಡು ಕೃಷಿನೇ ಜಾಸ್ತಿ ಇದೆ, ಅದ್ರ ಮಧ್ಯದಲ್ಲಿ ತೆಂಗಿದೆ, ಸೀತಾಫಲ ಇದೆ, ಸಪೋಟ ಇದೆ, ಸೀಬೆ ಇದೆ, ಈಗ ಒಂದಿಷ್ಟು ಸೀತಾಫಲ ಜಾಸ್ತಿ ಮಾಡಿದೀನಿ, ಈಗ ಅಂಜೂರ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಂಜೂರ ಆಮೇಲೆ ಇನ್ನೊಂದಿಷ್ಟು ಸೀಬೆ ಇಷ್ಟು ಮಾಡ್ಕೊಂಡು ಒಂದಿಷ್ಟು ನುಗ್ಗೆ ಆ ಥರ ಎಲ್ಲ ಮಾಡ್ಕೊಂಡು ಸಮಗ್ರ ಕೃಷಿ ಕಡೆ ಒಲವು ಕೊಡೋಣ ಅಂತ. ಒಂದೊಂದು ಗಿಡದ ಮಧ್ಯೆ ಒಂದೊಂದು, ಈಗ ಈ ಸೀತಾಫಲದ ಮಧ್ಯೆ ನುಗ್ಗೆ, ನುಗ್ಗೆಗೆ ಒಂದೊಂದು ಬಳ್ಳಿ ಹಾಕೋದು, ಅದ್ರ ಮಧ್ಯೆ ತರಕಾರಿ ಹಾಕೋದು, ಈ ಥರ ಸಮಗ್ರ ಕೃಷಿಗೆ ನಾನು ಹೆಚ್ಚು ಒತ್ತು ಕೊಡೋಣ ಅಂತ ಅನ್ಕೊಂತ ಇದ್ದೀನಿ. ಈ ತರ ಸಮಗ್ರ ಕೃಷಿ ಅಳವಡಿಸಿಕೊಂಡ್ರೆ ರೈತರು ಯಾವುದೇ ಕಾರಣಕ್ಕೂ ನಷ್ಟ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಾ, ಅಂತದ್ರಲ್ಲೇ ನಮ್ಮ ರೈತರು ಯಾಕೆ ಏಕ ಬೆಳೆ ಪದ್ಧತಿಗಳನ್ನೇ ಅಳವಡಿಸಿಕೊಂಡು ನಷ್ಟ ಹೊಂದ್ತಾರೆ ಅನ್ಸುತ್ತೆ? ನಾನು ಹೇಳಿದ್ನಲ್ಲ, ನಮ್ಮ ರೈತರಿಗೆ ಆಸೆ ಜಾಸ್ತಿ. ಈ ಸಾರಿ ಶೇಂಗಾ ಸ್ವಲ್ಪ ರೇಟ್ ಬಂದ್ಬಿಡ್ತು, ಇಳುವರಿ ಬಂದ್ಬಿಡ್ತು ಅಂದ್ರೆ ಎಲ್ಲರೂ ಅದನ್ನೇ ಮಾಡೋದು, ಸ್ವಲ್ಪ ಈರುಳ್ಳಿ ಬಂತು ಅಂದ್ರೆ ಎಲ್ಲರೂ ಅದನ್ನೇ ಮಾಡೋದು, ಇದು ತಪ್ಪು ಅಂತ ನನಗನ್ಸುತ್ತೆ. ನಾವೇನು ಪ್ಲಾನ್ ಮಾಡ್ಕೋಬೇಕು, ನಮ್ದು ಒಂದು ಸುಮಾರು 10 ಎಕರೆ ಇತ್ತು ಅಂದ್ರೆ 10 ಎಕರೆಗೂ ಈರುಳ್ಳಿ ಹಾಕೋದು, 10 ಎಕರೆಗೂ ಶೇಂಗಾ ಹಾಕೋದು, ಅದನ್ನ ಕೈ ಬಿಡ್ಬೇಕು ನಾವು. 2-2 ಎಕರೆನ ಡಿವೈಡ್ ಮಾಡ್ಕೊಂಡು ಮಾಡ್ಕೊಂತ ಹೋದ್ರೆ ಖಂಡಿತ ಯಾವತ್ತೂ ನಷ್ಟ ಆಗಲ್ಲ ಅಂತ ನನ್ನ ಅನುಭವದ ಮಾತು. ಅಂದ್ರೆ ಈ ತರ ಮಿಶ್ರ ಬೆಳೆಗಳು ಅಳವಡಿಸಿಕೊಂಡಾಗ ಒಂದ್ ಬೆಳೆ ಲಾಸ್ ಆದ್ರೂ ಇನ್ನೊಂದ್ ಬೆಳೆ ಕೈ ಹಿಡಿತೆ ಅಂತ? ಹೌದು, ಜೊತೆಗೆ ಸಮಗ್ರ ಕೃಷಿ, ಕುರಿ ಕೋಳಿ ಹಸು ಆಮೇಲೆ ಬಾರ್ಡರ್ನಲ್ಲೆಲ್ಲ ಹಣ್ಣಿನ ಮರ ಇದೆಲ್ಲ ಮಾಡ್ಕೊಂಡಾಗ ಒಂದೊಂದು ಹಣ್ಣು ನಾನು ಹೇಳ್ತೀನಲ್ಲ, ನಮ್ಮ ಬೇಲೆದ ಹಣ್ಣು ಒಂದೇ ಹಣ್ಣು ಎರಡು ಇಲ್ಲಿ ಚಳ್ಳಕೆರೆ ರಿಸರ್ಚ್ ಸ್ಟೇಷನ್ ಇಂದ ತಗೊಂಡೋಗಿ ಹಾಕಿದ್ದೆ. ಒಂದು ಏನೋ ಬೇರು ಹುಳು ಬಂದು ಒಂದು ಒಣಗೋಯ್ತು. ಒಂದೇ ಹಣ್ಣಿನ ಮರದಲ್ಲಿ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, 15,000-20,000 ರೂಪಾಯಿ ಮಾಡ್ತೀನಿ ಒಂದು ವರ್ಷಕ್ಕೆ. ಜೊತೆಗೆ ಈ ಎಲ್ಲ ನಮ್ಮ ಬಂಧು ಬಳಗ ಎಲ್ರಿಗೂ ಕೊಟ್ಟು ಉಳಿದಿದ್ದ ಹಣ್ಣು ಅಷ್ಟು ಬರುತ್ತೆ, ನಂಬ್ತೀರ ನೀವು? ನಮ್ಮ ರೈತರು ಈ ತರ ಬಾರ್ಡರ್ಲ್ಲಿ ಒಂದು 10 ಮರಗಳು ಹಾಕೊಂಡಿದ್ರೆ ಎಷ್ಟು, 1.5 ಲಕ್ಷ ದುಡ್ಡು ಆಯ್ತಾ? ಬೇಲದ್ ಬಂತು, ಹುಣಸೆ ಮರ ಒಂದು 10 ಹಾಕೊಳ್ರಿ, ಸೀಬೆ ಒಂದು 10 ಹಾಕೊಳ್ರಿ, ಸಪೋಟ ಒಂದು 10 ಹಾಕೊಳ್ರಿ, ನುಗ್ಗೆ ಒಂದು 20 ಹಾಕೊಳ್ರಿ, ಎಲ್ಲಿ ಲೆಕ್ಕ ಹಾಕೊಳ್ರಿ. ನೀವೇ ಲೆಕ್ಕ ಹಾಕಂತ ಕೂತ್ರೆ ಏನಾಯ್ತು, ಆದಾಯ ಎಲ್ಲೋಗುತ್ತೆ? ನಾನು ಹೇಳ್ತೀನಲ್ಲ, ನನ್ನನ್ನು ಸೇರ್ಕೊಂಡು, ಮುಂಚೆ ನಾನು ಬಹಳ ಆಸೆ ಪಟ್ಟು ಬಹಳ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಕೈ ಬಿಟ್ಟಿದ್ದೀನಿ ಬಿಡ್ರಿ. ಈಗ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ. ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲಾನು ಡ್ರಿಪ್ ಮಾಡ್ಕೊಂಡು ಜೀವಾಮೃತ ಡ್ರಿಪ್ ಅಲ್ಲೇ ಹೋಗೋ ತರ ಮಾಡಿದೀನಿ. ಯಾರು ಲೇಬರ್ ಇಲ್ದಿದ್ರು ನಾನೊಬ್ಬನೇ ಕಲಸಿ ಅದನ್ನ ಡ್ರಿಪ್ ಅಲ್ಲಿ ಬಿಟ್ಟು ಮೇಂಟೈನ್ ಮಾಡೋ ತರ ಮಾಡ್ಕೊಂಡಿದೀನಿ. ಎಷ್ಟಾಗುತ್ತೋ ಅಷ್ಟು ಆ ತರ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಕೃಷಿಕರು ಈ ತರ ಮಿಶ್ರ ಬೆಳೆಗಳ ಜೊತೆಗೆ ಉಪಕಸಬುಗಳನ್ನ ಅಳವಡಿಸಿಕೊಂಡಾಗ ಕೃಷಿಯಲ್ಲಿ ಪ್ರಗತಿ ಕಾಣಬಹುದು. ನೀವ್ ಹೇಳ್ದಂಗೆ ಏಕ ಬೆಳೆ ಪದ್ಧತಿಗೆ ಹೋದಾಗ ತುಂಬಾ ನಷ್ಟ ಅನುಭವಿಸಬೇಕಾಗತ್ತೆ ಅಂತೀರ? ಖಂಡಿತ. ಆಮೇಲೆ ನಾನು ಇನ್ನೂ ಒಂದ್ ಮಾತು ಬರ್ತೆ, ಈಗ ಮನೆಯಲ್ಲಿ ಜನ ಇರೋಂಥವ್ರು ಹೂವಿನ ಕೃಷಿ ಮಾಡ್ಬೋದಲ್ವಾ? ಹೂವು ಅದು ಅತ್ಯುತ್ತಮ, ಪ್ರತಿ ದಿವಸ ದುಡ್ಡು ಬರುತ್ತೆ. ಈಗ ನಮ್ಮಂತವ್ರಿಗೆ ಯಾಕಾಗಲ್ಲ ಅಂದ್ರೆ ಬಿಡಿಸೋರ್ ಇರಲ್ಲ, ನೋಡೋರ್ ಇರಲ್ಲ, ನಮ್ದು ಏರಿಯಾ ಜಾಸ್ತಿ, ಒಬ್ಬನೇ ಎಲ್ಲ ಮಾಡಕ್ಕಾಗಲ್ಲ, ಇದು ನನ್ನ ಕಷ್ಟ. ನಾವೊಬ್ಬ ಪ್ರಗತಿಪರ ಕೃಷಿಕರಾದ ವೀರಭದ್ರಪ್ಪರ ಮಾತುಗಳು ಕೇಳ್ತಾ ಇರ್ತೀವಿ ಯಾವಾಗ ಒಂದೊಂದ್ಸರಿ, ಪ್ರತಿ ದಿವಸ ದುಡ್ಡು ಬರಬೇಕು, ವಾರಕ್ಕೊಮ್ಮೆ ದುಡ್ಡು ಬರಬೇಕು, ತಿಂಗಳಿಗೊಮ್ಮೆ ದುಡ್ಡು ಬರಬೇಕು, 6 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, ಈ ತರ ಎಲ್ಲವನ್ನು ಒಂದು ಒಂದು ಪ್ಲಾನ್ ಮಾಡ್ಕೊಂಡು ಕೃಷಿ ಮಾಡಿದಾಗ ಹೆಚ್ಚು ಯಶಸ್ಸು ಅಥವಾ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹೌದು, ಅವರು ನಮ್ಮ ಗುರುಗಳೇ, ನಮ್ಗೆ ತುಂಬಾ ಬೇಕಾಗಿರೋರು, ಅವ್ರನ್ನ ಈಗಲೂ ನಾವು ಗುರುಜಿ ಅಂತಲೇ ಕರೆಯೋದು. ಖಂಡಿತ ಅವರು ಸಾಧನೆ ಹೇಳ್ತಾ ಇರೋದು, ಅವ್ರು ಹೇಳಿರೋದು ಬಹಳ ಕರೆಕ್ಟ್ ಇದೆ. ಅವ್ರು ಪ್ರಾಕ್ಟಿಕಲಿ ಹೇಳಿರೋಂತ ಮಾತು, ನಮ್ಮ ರೈತರಿಗೆ ದಿವಸ ಬರಬೇಕು, ವಾರಕ್ಕೊಂದ್ಸರಿ ಬರಬೇಕು, ತಿಂಗಳಿಗೆ ಒಂದ್ಸರಿ ಬರಬೇಕು, 6 ತಿಂಗಳಿಗೆ ಒಂದ್ಸರಿ ಬರಬೇಕು, ವರ್ಷಕ್ಕೆ ಒಂದ್ಸರಿ ಬರಬೇಕು, ಈ ತರ ಪ್ಲಾನ್ ಮಾಡಿರ್ಬೇಕು ನಾವು. ಹಂಗಾದಾಗ ನಿಜವಾಗ್ಲೂ ಯಾರು ಕೆಡಕ್ ಸಾಧ್ಯನೇ ಇಲ್ಲ, ಕೃಷಿ ಮೇಲೆ ಬಟ್ಟು ಮಾಡಿ ತೋರಿಸೋಂಥದ್ದು ಇಲ್ಲವೇ ಇಲ್ಲ. ಆಮೇಲೆ ಈ ಬೆಲೆ ಇದೆಯಲ್ಲ, ಈ ಬೆಲೆ ನಮಗೆ ಒಂದು ಸಪೋರ್ಟ್ ಬೇಕು. ಈ ಸಂದರ್ಭದಲ್ಲಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಮ್ಮ ಸರ್ಕಾರಗಳು ನಮ್ಮ ರೈತರಿಗೆ ಏನೂ ಮಾಡಲಿಲ್ಲದಿದ್ರು ಪರವಾಗಿಲ್ಲ, ಒಳ್ಳೆ ಬೆಲೆ ಕೊಡಬೇಕು. ಆಮೇಲೆ ಕ್ವಾಲಿಟಿ ಸೀಡ್ಸ್, ಯಾವ್ಯಾವ ಸೀಸನ್ಗೆ ಯಾವ್ಯಾವ ಏರಿಯಾಗೆ ಅತ್ಯುತ್ತಮ ಕ್ವಾಲಿಟಿ ಬೀಜ ಇದಾವೆ, ಅವನ್ನು ಒಂದು ಒದಗಿಸ್ಕೊಟ್ರೆ ಈ ದೇಶನೇ ನಾವು ಉದ್ಧಾರ ಮಾಡ್ತೀವಿ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ನಾವೇನಾಗ್ತೀವಿ, ರೈತರು ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ? ನಾವು ಬೀಜ ತಂದು ಹಾಕಿದ್ಮೇಲೆ ಬೆಳೆ ಬಂದು ಮೋಸ ಹೋದಾಗಲೇ ನಮಗೆ ಕ್ವಾಲಿಟಿ ಗೊತ್ತಾಗೋದು, ಅಲ್ಲಿಗೆ ನಮ್ಮ ಟೈಮು ಎಲ್ಲ ಹೋಯ್ತು. ಹಂಗಾಗಬಾರ್ದು. ನಾನು ನಮ್ಮ ಸರ್ಕಾರದ ಪರವಾಗಿ ಒಂದ್ಸಾರಿ ಚೀನಾ ಪ್ರವಾಸ ಹೋಗಿದ್ದೆ. ಅಲ್ಲಿ ಹೋದಾಗ ನಾನು ನೋಡಿದ್ದು ಅಲ್ಲಿನ ಸರ್ಕಾರ ಎಷ್ಟು ಜವಾಬ್ದಾರಿ ತಗೊಂಡು ಆ ಬೀಜ ಗೊಬ್ಬರ ಔಷಧಿ ಮಾರುಕಟ್ಟೆ ಎಷ್ಟು ಒದಗಿಸಿದೆ ಅಂದರೆ, ಸರ್ಕಾರನೇ ಎಲ್ಲ ಹೊಣೆ ತಗೊಳ್ಳುತ್ತೆ. ಅಲ್ಲಿ ಯಾವುದೇ ಬೀಜ ತಗೊಳ್ರಿ, ಸೊಪ್ಪು ತಗೊಳ್ರಿ, ನಾವು ಬೆಳೆ ಇಡೋದಕ್ಕಿಂತ ಮುಂಚೆನೇ ನಾವು ಅಸೆಸ್ ಮಾಡ್ಬೋದು, ನಮ್ಮ ವ್ಯಾಲ್ಯೂ ಇಷ್ಟು, ಇಷ್ಟು ಇಳುವರಿ ಬರುತ್ತೆ, ಇಷ್ಟು ರೇಟು ಅಂತ. ಈ ಸ್ಥಿತಿ ನಮ್ಮಲ್ಲಿ ಇಲ್ಲ, ಇದು ನಮ್ಮಲ್ಲಿ ಆಗಬೇಕು ಅಂತ ನನ್ನ ಅನಿಸಿಕೆ. ನನ್ನ ಒತ್ತಾಯ ಏನಿದೆ ಅಂದರೆ, ನೀರುಳ್ಳಿ ಬೀಜ ಆಗಲಿ, ತರಕಾರಿ ಬೀಜ ಆಗಲಿ, ಬೇರೆ ಶೇಂಗಾ, ನಾನು ಆಂಧ್ರದ್ದು ಒಂದು ಈ ಬಾರಿ ಹೇಳ್ತೀನಿ, ನಾವು ಬರೀ ಇನ್ನೂ TME2ನಲ್ಲಿದ್ದೀವಿ, ಆಂಧ್ರದಲ್ಲಿ ಕದರಿ ತಳಿ ಅಂತ ಬಂದಿದೆ, ಅದು ನಿಜವಾಗ್ಲೂ ಎಷ್ಟೊಂದು ಇಳುವರಿ ಕೊಡ್ತಾ ಇದೆ. ಅಂಥ ತಳಿಗಳನ್ನ ನಮ್ಮ ಸರ್ಕಾರದವರು ಡೆವಲಪ್ ಮಾಡಿ ರೈತರಿಗೆ ಕೊಟ್ಟು ಇಳುವರಿ ಜಾಸ್ತಿ ಮಾಡ್ತಾರೆ, ಯಾಕೆ ಮಾಡಬಾರ್ದು? ಎಕ್ಸ್ಪೋರ್ಟ್ ಮಾಡಲಿ ನಮ್ಮ ದೇಶದಿಂದ, ನೀರುಳ್ಳಿ ಆಗಲಿ, ತರಕಾರಿ ಆಗಲಿ, ಅತ್ಯುತ್ತಮ ಬೀಜ ಕೊಡಲಿ, ಅತ್ಯುತ್ತಮ ಕ್ವಾಲಿಟಿ ಕೊಡಲಿ, ರೇಟ್ ಕೊಡಲಿ, ರೈತರಿಗೆ ಯಾಕೆ ಕಷ್ಟ ಬರುತ್ತೆ? ಈಗ ಚೀನಾ ಪ್ರವಾಸಕ್ಕೆ ಹೋಗಿದ್ರೆ ಅಂತ ಹೇಳಿದ್ರೆ ಅಲ್ಲೇನೋ ಒಂದು ಕೃಷಿ ಪದ್ಧತಿಗೂ ನಮ್ಮ ಒಂದು ದೇಶದ ಕೃಷಿ ಪದ್ಧತಿಗೆ ಏನು ವ್ಯತ್ಯಾಸ ಅನ್ಸುತ್ತೆ? ಅಲ್ಲೇನಾಗಿದೆ ಸರ್ ಅಂದ್ರೆ, ಒಂದು 5 ಎಕರೆ ಜಮೀನನ್ನ ಒಬ್ಬ ರೈತನಿಗೆ ಕೊಡ್ತದೆ ಸರ್ಕಾರ. ಅಲ್ಲಿ ಕೊಟ್ಟು ಅವನಿಗೆ ಎಲ್ಲ ವ್ಯವಸ್ಥೆ ಕೊಡ್ತದೆ. ಅವನೇನು ದುಬಾರಿ ಟ್ರ್ಯಾಕ್ಟರ್ ಕೊಳ್ಳಂಗಿಲ್ಲ, ದುಬಾರಿ ಎಕ್ವಿಪ್ಮೆಂಟ್ ಕೊಡಂಗಿಲ್ಲ, ಏನು ಮಾಡಂಗಿಲ್ಲ. ಅವನಿಗೊಂದು ಅಲ್ಲಿ ಫಾರ್ಮ್ ಹೌಸು ಎಲ್ಲ ವ್ಯವಸ್ಥೆನೂ ಕೊಟ್ಟಿರ್ತಾರೆ. ಅವರು ಅವರೇ ಬೀಜ, ಅವರೇ ಗೊಬ್ಬರ, ಟೆಕ್ನಾಲಜಿ ಎಲ್ಲ ಅವರೇ ಕೊಡ್ತಾರೆ. ಇವನು ನಿಯತ್ತು ಬದ್ಧವಾಗಿ ಕೆಲಸ ಮಾಡಬೇಕಷ್ಟೇ. ಅವನು ಎಲ್ಲಿ ತನಕ ನಿಯತ್ತಾಗಿ ಮಾಡಿ ಲಾಭ ತರ್ತಾನೋ ಅಲ್ಲಿ ತನಕ ಅವನು ಅಲ್ಲಿ ಇರಬೇಕು, ಇಲ್ಲಾಂದ್ರೆ ಅವನ ಅಲ್ಲಿ ಟರ್ಮಿನೇಟ್ ಮಾಡ್ತಾರೆ. ಅವನು ಮಾಡಲೇಬೇಕು ಆ ಕೆಲಸ. ಆ ಥರ ಇದೆ ಅಲ್ಲಿ ಸಿಸ್ಟಮ್. ಅಲ್ಲಿ ಮಾಡಿದವ್ರು ಯಾರು ಲಾಸ್ ಆಗಲ್ಲ ನಾವು ನೋಡ್ದಂಗೆ. ಆ ಸಿಸ್ಟಮ್ ನಮ್ಮಲ್ಲಿ ಬಂದ್ರೆ ಅನುಕೂಲ, ಬಟ್ ಇಲ್ಲಿ ಏನಾಗುತ್ತೆ ಅಂತ ನಾವು ಹೇಳಕ್ ಆಗ್ತಿಲ್ಲ. ಕಷ್ಟ ಅಂತೀರ ನಮ್ಮ ದೇಶದಲ್ಲಿ? ನಮ್ಮ ದೇಶದಲ್ಲಿ ಇನ್ನೂ ಆ ನಿಟ್ಟಿಗೆ ಸರ್ಕಾರಗಳು ಗಮನ ಕೊಡ್ತಾ ಇಲ್ಲ ಅಂತ ನನ್ನ ಇದುವರೆಗೂ ಅನಿಸ್ತಾ ಇದೆ. ಭರತೇಶ್ ರೆಡ್ಡಿ ಅವರು, ಈಗ ನೀವು ಇಷ್ಟು ಹೇಳ್ದಂಗೆ ಈ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಇಷ್ಟೊಂದೆಲ್ಲ ನಾವು ಒಂದು ಖರ್ಚು ಕಡಿಮೆ ಮಾಡ್ಕೊಂಡು ನಮ್ಮ ಭೂಮಿಯ ಒಂದು ಗುಣಮಟ್ಟನ ಕಾಪಾಡ್ಕೊಂಡು ನಮ್ಮ ದೇಹದ ಆರೋಗ್ಯ ಕಾಪಾಡ್ಕೊಂಡು ಒಂದು ಪ್ರಗತಿ ಕಾಣ್ಬೋದು ಅಂತಂದ್ರೆ, ಇಷ್ಟೊಂದೆಲ್ಲ ಅನುಕೂಲಗಳು ಈ ಸಾವಯವ ಕೃಷಿಯಲ್ಲಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಇದ್ದಾಗ ಯಾಕೆ ನಮ್ಮ ರೈತ ಬಾಂಧವರು ಇನ್ನು ಈ ಕಡೆ ಆಸಕ್ತಿ ತೋರಿಸ್ತಿಲ್ಲ ಅನ್ಸುತ್ತೆ? ರೈತರ ಆಸಕ್ತಿ ತೋರಿಸ್ತಿಲ್ಲ ಅಂದ್ರೆ ಅದೇ ಹೇಳೋದು, ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರು, ಏ ಇದೆಲ್ಲಿ ಬರುತ್ತಪ್ಪ, ಅವನೆಲ್ಲೋ ತಲೆ ಕೆಟ್ಟವನು, ಹೊಲ ತುಂಬಾ ಬರೀ ಹುಲ್ ಮಾಡ್ಕೊಂಡಿದ್ದಾನೆ, ಯಾತೋ ಒಂದು ಹಸು ಕಟ್ಕೊಂಡು ಬಿಟ್ಟ ತಕ್ಷಣ ಬಂದ್ಬಿಡುತ್ತಾ ಅಂತ ಅಂದ್ರು. ಅದು ಅವ್ರ ಮಾತು ಕೆಲವು ದಿವಸ ಸತ್ಯ. ಹೆಂಗೆ ಅಂದ್ರೆ, ನಮ್ಮ ಭೂಮಿ ಕೆಮಿಕಲ್ ಇಂದ ನೈಸರ್ಗಿಕ ಟರ್ನ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕೇ ಬೇಕು. ನನ್ನ ಅನುಭವದಲ್ಲಿ ನನ್ನ ಗಿಡ ಎಲ್ಲ ಟರ್ನ್ ಆಗ್ಲಿಕ್ಕೆ 3 ವರ್ಷ ತಗಂತು. 3 ವರ್ಷದಲ್ಲಿ 1-2 ವರ್ಷ ಇಳುವರಿ ಕಮ್ಮಿ ಆಯ್ತು. ಅವಾಗ ಏನ್ ಮಾಡ್ಬಿಡ್ತಾರೆ, ಬೇರೆಯವ್ರು ಬಂದು ನೋಡಿದ್ರ ನಾವ್ ಹೇಳಿದ ಮಾತು ಕೇಳಿದಾರ ನೀವು ಅಂತ ಮೈಂಡ್ ಅನ್ನ ಆಸಿಲೇಟ್ ಮಾಡಿ ಮತ್ತೆ ನಾವ್ ಅಲ್ಲಿಗೆ ಹೋಗಂಗ್ ಮಾಡ್ತಾರೆ. ಅದಾಗ್ಬಾರ್ದು. ನಮ್ಮ ರೈತರಲ್ಲಿ ಅಚಲವಾದ ಮನಸ್ಸಿರ್ಬೇಕು, ತಾಳ್ಮೆ ಇರಬೇಕು, ಮಾಡಿ ನೋಡ್ಬೇಕು. ನಾನು ಹೇಳೋದು, ನಿಮ್ಮಲ್ಲಿ 10 ಎಕರೆ ಇದ್ದಾಗ 10 ಎಕರೆ ಒಮ್ಮೆಲೆ ಮಾಡ್ರಿ ಅಂತ ಹೇಳಲ್ಲ. ನೀವು 2-2 ಎಕರೆ ಮಾಡ್ಕೊಂತ ಬರ್ರಿ, ನಿಜವಾಗ್ಲು ನೀವೇ ಅದ್ರ ಫಲ ನೋಡ್ತೀರಿ. ಇದು ನನ್ನ ಅನುಭವ. ನಾನು ಹೇಳಿದ್ನಲ್ಲ, ನಮ್ದು 40 ಎಕರೆನಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡ್ಕೊಂತ ಬಂದಿದ್ದೀನಿ ನಾನು. ನಾನೇನು ಪೂರ್ಣ 40 ಎಕರೆನು ನೈಸರ್ಗಿಕ ಸಾವಯವ ಮಾಡ್ತೀನಿ ಅಂತ ಹೇಳಕ್ ಆಗ್ತಿಲ್ಲ. ಯಾಕಂದ್ರೆ ನಮಗೂ ಖರ್ಚುಗಳು ಇರ್ತದೆ, ಓದುಗಳು ಮಕ್ಕಳು ಖರ್ಚುಗಳು ಓದುಗಳು ಎಲ್ಲ ಇತ್ತು. ಅವಾಗೆಲ್ಲ ನಾನು 50-50 ಮಾಡಿದೆ. ಆದರೂ ನಾನು ಹೇಳೋದು, ನನಗೆ ನೈಸರ್ಗಿಕ ಕೈ ಹಿಡಿತೆ ಹೊರತು ಕೆಮಿಕಲ್ ಕೈ ಹಿಡಿಲಿಲ್ಲ. ಇದು ನನ್ನ ಅನುಭವ. ಅಂದ್ರೆ ನಾವು ಈ ಕೆಮಿಕಲ್ ಉಪಯೋಗಿಸೋದ್ರಿಂದ ತುಂಬಾ ಮುಂದಿನ ಒಂದು ನಮ್ಮ ಪೀಳಿಗೆಗೆ ನಮ್ಮ ಒಂದು ಇದಕ್ಕೆ ತುಂಬಾ ತೊಂದರೆನೇ ಆಗುತ್ತೆ. ನಮ್ಮ ಭೂಮಿ ಒಂದು ಫಲವತ್ತತೆ ಕಳ್ಕೊಳ್ಳುತ್ತೆ, ಖರ್ಚು ಜಾಸ್ತಿ ಬರುತ್ತೆ, ನಮ್ಮ ಆರೋಗ್ಯ ಇದಕ್ಕೆ ಕೆಟ್ಟೋಗುತ್ತೆ. ಹಂಗಾಗ್ಬಿಟ್ಟು ನಾವು ಆದಷ್ಟು ನೀವು ಹೇಳಂಗೆ ಸ್ವಲ್ಪ ಪ್ರಮಾಣದಲ್ಲಿ 2-2 ಎಕರೆನೇ ಆದ್ರೆ ನಾವು ಈ ಸಾವಯವಕ್ಕೆ ಒಂದು ಪರಿವರ್ತನೆ ಆಗೋದು ಹೆಚ್ಚು ಅನುಕೂಲ ಅಂತೀರಾ? ಸರ್, ಒಂದು ಮಾತು ಹೇಳ್ಬಿಡ್ಲ, ನಾವು ನಿರಂತರವಾಗಿ ಕೆಮಿಕಲ್ ಮಾಡ್ತಾ ಹೋದ್ರೆ ನಮ್ಮ ಭೂಮಿ ಸತ್ವ ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ, ನಮ್ಮ ಭೂಮಿ ಸತ್ಯ ಹೋಗುತ್ತೆ. ಭೂಮಿ ಸತ್ತ ಹೋಗುತ್ತೆ ಇನ್ ದಿ ಸೆನ್ಸ್, ಅಲ್ಲಿ ಇರೋಂಥ ಜೀವಾಣುಗಳು ಯಾವ ಬದುಕುಳಿಯೋದಿಲ್ಲ. ಅಲ್ಲಿ ಭೂಮಿನಲ್ಲಿ ಇರೋಂಥ ಜೀವಾಣುಗಳು ಬದುಕಬೇಕು ಅಂದರೆ ಏನು, ಸೊಪ್ಪು ಬೇರೆ ಬೇರೆ ಅಂಥ ಮಲ್ಚಿಂಗು, ಅದಕ್ಕೆ ಬೇಕಾದಂಥ ಫುಡ್ಡು ಬೇಕು. ಅದನ್ನು ನಾವು ಏನು ಮಾಡ್ತೀವಿ, ಜೀವಾಮೃತದ ಮೂಲಕ ಕೊಟ್ಟಾಗ ಅದಕ್ಕೆ ಫುಡ್ ಆಗುತ್ತೆ. ಅದಕ್ಕೆ ಏನು ಅಲ್ಲಿ ಬೀಳೋಂಥ ಎಲೆ, ನಾವು ಕೊಡೋಂಥ ಬೇರೆ ಬೇರೆ ಸೊಪ್ಪುಗಳು ಅವೆಲ್ಲ ಇದಾವಲ್ಲ, ಅದಕ್ಕೆ ಆಹಾರ ಆಗುತ್ತೆ. ಭೂಮಿ ತಾನಾಗೆ ಕನ್ವರ್ಟ್ ಆಗುತ್ತೆ. ಭೂಮಿ ಹೆಂಗಾಗುತ್ತೆ ಅಂದರೆ ಸ್ಪಂಜ್ ಆದಂಗೆ ಆಗುತ್ತೆ. ಅವಾಗ ನೀವು ಏನೇ ಬೆಳೆ ಇಡ್ರಿ ತಾನಾಗೆ ಬರುತ್ತೆ. ಈಗ ಭರತೇಶ್ ರೆಡ್ಡಿ ಅವರು ಹೇಳ್ದಂಗೆ ನಾವು ಸಾವಯವಕ್ಕೆ ಬರಬಹುದು, ಸಾವಯವ ಉತ್ಪನ್ನಗಳು ಬೆಳಿಬಹುದು. ಈ ಸಾವಯವ ಉತ್ಪನ್ನಗಳಿಗೆ ಒಂದು ಪ್ರತ್ಯೇಕವಾದ ಮಾರುಕಟ್ಟೆ ಇಲ್ಲ, ಮತ್ತೆ ಇಳುವರಿ ಕಡಿಮೆ ಬರುತ್ತೆ. ಹಂಗಾಗ್ಬಿಟ್ಟು ನಮಗೆ ಸೂಕ್ತವಾದ ಬೆಲೆ ಸಿಗಲ್ಲ. ನಾವು ಯಾವ ರೀತಿ ಆಸಕ್ತಿ ತೋರಿಸ್ಲಿ ಅನ್ನ ರೈತರು ಸಾಕಷ್ಟು ಜನ ಸಿಗ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಒಂದನೇದಾಗಿ ಈಗ ನೈಸರ್ಗಿಕ ಕೃಷಿ ಮಾಡುವಂತ ರೈತರನ್ನ ಗ್ರಾಹಕರು ನಂಬಬೇಕು. ಗ್ರಾಹಕರು ಮೋಸ ಆಗ್ದಂಗೆ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಚಳ್ಳಕೆರೆನಲ್ಲಿ 7 ವಾರಗಳಿಂದೆ ಒಂದು ಸಾವಯವ ಸಂತೆ ಅಂತೇಳಿ ಹೆಸರು ಮಾಡಿದ್ವಿ. ಇದಕ್ಕೆ ಮಾನ್ಯ ಶಾಸಕರು, ಆಮೇಲೆ ಕುಂಚಿಟಿಗ ಮಹಾಸ್ವಾಮಿಗಳು, ಇಲ್ಲಿನ ಎಲ್ಲ ಅಧಿಕಾರಿ ವರ್ಗದವರು ಬಂದು ನಮಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದರು. ಆಯುರ್ವೇದ ಕಾಲೇಜ್ ಪ್ರಿನ್ಸಿಪಾಲ್ಗಳು ಅವರೆಲ್ಲ ಬಂದು ಆರೋಗ್ಯದ ಬಗ್ಗೆ ತುಂಬ ಹೇಳಿದರು. ಇಲ್ಲಿರೋ ಜನಗಳು ಅದನ್ನೆಲ್ಲ ಕೇಳಿದ್ಮೇಲೆ ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಅವರೊಂದಿಗೆ ಸಂವಾದ ಮಾಡ್ತಾ ಇದ್ದೀವಿ, ಹೇಳ್ರಿ ಹೆಂಗಿದೆ, ನಾವು ಮಾಡ್ತಾ ಇರೋದು ಸರಿ ಇದೆಯಾ, ನಿಮಗೆ ಏನಾದರೂ ಬದಲಾವಣೆ ಬಂದಿದೆಯಾ ಅಂತ ಕೇಳಿದಾಗ ನಿಜವಾಗ್ಲೂ ಹೇಳ್ತೀವಿ, ನಾವು ಈ ತರಕಾರಿಗಳು ಹಾಕಿದಾಗ ನಮ್ಮ ಸಾರಿನ ಟೇಸ್ಟ್ ಬದಲಾಗಿದೆ, ಈ ಹಣ್ಣುಗಳ ರುಚಿನೇ ಬೇರೆ ಇದೆ, ನಮಗೆ ಬದಲಾವಣೆ ಕಂಡಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಚಳ್ಳಕೆರೆಯಲ್ಲಿ ವಾರದಲ್ಲಿ ಯಾವ ದಿವಸ ನೀವು ಸಾವಯವ ಸಂತೆ ನಡೆಸ್ತೀರಾ, ಯಾವ ಸಮಯದಲ್ಲಿ ನಡೆಸ್ತೀರಾ, ಏನೇನು ಉತ್ಪನ್ನಗಳು ಮಾರಾಟ ಮಾಡ್ತೀರಾ, ಗ್ರಾಹಕರ ಒಂದು ಸ್ಪಂದನೆ ಯಾವ ರೀತಿ ಇದೆ? ನಾವು ಪ್ರತಿ ಬುಧವಾರ ಸಂಜೆ 4 ಗಂಟೆಗೆ ಮಾಡ್ತಾ ಇದ್ದೀವಿ. 4 ಗಂಟೆ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ನಮ್ಮ ಸಾವಯವ ಕೃಷಿಕರು ಚಿತ್ರದುರ್ಗದಲ್ಲಿ ಸತತವಾಗಿ 2 ವರ್ಷದಿಂದ ಇದೇ ಕೆಲಸ ಮಾಡಿದರು. ಅಲ್ಲಿ ಬೆಳಗ್ಗೆ ಹೊತ್ತು ಮಾಡಕ್ಕೆ ಹೋದರೆ ರೈತರು ಮನೆ ಕೆಲಸ ಎಲ್ಲ ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಹೋದರೆ ಅವತ್ತಿನ ದಿವಸ ವೇಸ್ಟ್ ಆಗುತ್ತೆ. ಒಂದು ಎರಡನೇ ಎರಡನೇದು ಈ ಆಫೀಷಿಯಲ್ಸ್ ಕೆಲಸಗಳಿಗೆ ಹೋಗೋರು ಬೆಳಿಗ್ಗೆ ಎಲ್ಲ ಅವಸರದಲ್ಲಿ ಇರ್ತಾರೆ, ಊಟ ತಯಾರು ಮಾಡ್ಕೋಬೇಕು, ಡ್ಯೂಟಿಗೆ ಹೋಗ್ಬೇಕು, ಅವರು ತಗೊಂಡು ಹೋಗೋಕ್ಕಾಗಲ್ಲ. ನಾವು 4 ಗಂಟೆಗೆ ಬರೋದಾದ್ರೆ ಅವತ್ತಿನ ಕೆಲಸ ಮಾಡಿಕೊಂಡು ಫ್ರೆಶ್ ಆಗಿ ತರಕಾರಿ ಹಣ್ಣು ತಗೊಂಡು 4 ಗಂಟೆಗೆ ಅಲ್ಲಿ ತಲುಪಿದ್ರೆ 6:30-7 ಗಂಟೆ ತನಕ ನಾವು ಮಾರ್ತಾ ಕುಂತರೆ, ಇವ್ರು ಡ್ಯೂಟಿಗೆ ಹೋಗಿರೋರು 5 ಗಂಟೆಗೆ ಬಂದು ನಿಧಾನಕ್ಕೆ ಅವ್ರು ತಗೊಳ್ಳೋಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ, ರೈತರಿಗೆ ನಮಗೂ ಒಂದು ದಿವಸ ವೇಸ್ಟ್ ಆಗ್ದಂಗೆ ನಮಗೂ ಅನುಕೂಲ ಆಗುತ್ತೆ. ಈ ದೃಷ್ಟಿಯಿಂದ ಈ ಥರ ಮಾಡಿದ್ದೀವಿ. ಏನೇನು ಉತ್ಪನ್ನಗಳು, ಏನೇನು ತರಕಾರಿಗಳು ಸಿಗುತ್ತೆ ನಿಮ್ಮ ಈ ಸಾವಯವ ಸಂತೆಯಲ್ಲಿ ಚಳ್ಳಕೆರೆಯಲ್ಲಿ? ನಮ್ಮಲ್ಲಿ ಏನು ಮಾಡಿದ್ದೀವಿ, ಎಲ್ಲ ರೈತರೂ ಒಂದೇ ಮಾಡಿ ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಆಗ್ದಂಗೆ ಯಾರ್ಯಾರು ಏನೇನು ಬೆಳಿಬೇಕಂತ ಮೊದಲೇ ನಿರ್ಧಾರ ಮಾಡ್ತೀವಿ. ಒಬ್ಬರು ಕೋಸು, ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೋಟು, ಸೊಪ್ಪುಗಳು, ಹೀರೆಕಾಯಿ, ಹಣ್ಣುಗಳು ಎಲ್ಲ ಒಂದಿಷ್ಟು ಜನ ಮಾಡ್ತೀವಿ. ಒಂದಿಷ್ಟು ಜನ ಉತ್ಪನ್ನಗಳು ಮೌಲ್ಯವರ್ಧಿತ ರೊಟ್ಟಿ, ಚಟ್ನಿ ಪುಡಿಗಳು, ಎಣ್ಣೆ, ಗಾಣದೆಣ್ಣೆ ಈ ಥರ ತರ್ತಾರೆ, ಸಿರಿಧಾನ್ಯಗಳು ಈ ಥರ ತರ್ತಾರೆ. ಈ ಥರ ಎಲ್ಲರೂ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಕೆಲಸ. ಇಲ್ಲಿ ಎಲ್ಲ ಎಷ್ಟು ಜನ ಸಾವಯವ ಕೃಷಿಕರು ಪ್ರತಿ ವಾರ ಭಾಗವಹಿಸ್ತಾರೆ? ಸುಮಾರು ಒಂದು 15-20 ಜನ ಇದ್ದೀವಿ ನಾವು. 20 ತರದ ವಸ್ತುಗಳು ಇಲ್ಲಿ ಮಾರುಕಟ್ಟೆಗೆ ಬರುತ್ತೆ. ಗ್ರಾಹಕರೆಲ್ಲ ಬಂದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತಗೊಂತಾ ಇದಾರೆ. ನೀವು ಈ ಸಾವಯವ ಸಂತೆ ಪ್ರಾರಂಭ ಮಾಡಿ ಆರಂದ 7 ವಾರ ಆಯ್ತು ಅಂತಂದ್ರೆ, ಈ 7 ವಾರದಲ್ಲಿ ಒಂದು ಗ್ರಾಹಕರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ತುಂಬಾ ಚೆನ್ನಾಗಿದೆ, ಅವರು ತುಂಬಾ ಖುಷಿ ಪಡ್ತಾರೆ. ಆಮೇಲೆ ನಾವು ಏನ್ ಅಶ್ಯೂರೆನ್ಸ್ ಕೊಟ್ಟಿದೀವಿ ಗ್ರಾಹಕರಿಗೆ ಅಂದ್ರೆ, ನಮ್ಮ ರೇಟ್ ಯಾವತ್ತೂ ಇಲ್ಲಿ ಫಿಕ್ಸ್ ಇರುತ್ತೆ. ಇವತ್ತು ಮಾರ್ಕೆಟ್ ನಲ್ಲಿ 100 ರೂಪಾಯಿ ಆದ್ರೂ ಇಲ್ಲಿ ಅದೇ ರೇಟೇ, 10 ರೂಪಾಯಿ ಆದ್ರೂ ಇದು ಅದೇ ರೇಟೇ. ಇಲ್ಲಿ ಏನ್ ಮಾಡಿದೀವಿ, ತರಕಾರಿಗಳು 40 ರೂಪಾಯಿ ಇಟ್ಟಿದೀವಿ, ಹಣ್ಣುಗಳು 60 ರೂಪಾಯಿ, 60 ರೂಪಾಯಿಂದ 70 ರೂಪಾಯಿ 80 ರೂಪಾಯಿ ಇಟ್ಟಿದೀವಿ. ಮಾರುಕಟ್ಟೆನಲ್ಲಿ 150 ಆಗ್ಲಿ, 100 ಆಗ್ಲಿ, 10 ರೂಪಾಯಿ ಆಗ್ಲಿ, ನಮ್ದು ಇಡೀ ವರ್ಷ ಒಂದೇ ರೇಟು. ತರಕಾರಿನೂ ಅಷ್ಟೇ, ಸೊಪ್ಪುಗಳೆಲ್ಲ 5 ರೂಪಾಯಿ ಕಟ್ಟು. ಮಾರುಕಟ್ಟೆನಲ್ಲಿ 1 ರೂಪಾಯಿ ಆದ್ರೂ 5 ರೂಪಾಯಿ, ಮಾರುಕಟ್ಟೆನಲ್ಲಿ 20 ರೂಪಾಯಿ ಆದ್ರೂ ಇಲ್ಲಿ 5 ರೂಪಾಯಿ. ಈ ತರ ನಿರಂತರತೆ ಕಾಯ್ಕೊಂಡು ಬರ್ತಾ ಇದೀವಿ. ಇದನ್ನ ಗ್ರಾಹಕರಿಗೆ ಹೇಳಿದೀವಿ, ಅವ್ರೇನ್ ಹೇಳ್ತಾರೆ, ನೀವು ನಂಬಿಕೆನಾ, ನಂಬೋದಾ ಅಂತ. ಇಲ್ಲ, ನಂಬಿಕೆ ನೋಡ್ರಿ, ಮಾಡ್ತೀವಿ ಕೆಲಸ ಅಂತ ಹೇಳಿದೀವಿ. ಈಗ ಸಾಕಷ್ಟು ಜನ ವ್ಯಾಪಾರಸ್ಥರು ನೋಡಿದಾಗ ಮೋಸ ಮಾಡೋರೆ ಹೆಚ್ಚು ಕಾಣ್ತಾರೆ ನಮ್ಮ ಲೋಕರೂಢಿ ಹೇಳ್ಬೇಕಂದ್ರೆ. ಅಂತದ್ರಲ್ಲಿ ಗ್ರಾಹಕರು ಯಾವ ನಂಬಿಕೆ ಇಟ್ಟು ನೀವು ಸಾವಯವದಲ್ಲೇ ಉತ್ಪನ್ನಗಳನ್ನು ಬೆಳೆದಿದ್ರ ಅಂತ ನಂಬಿಕೆ ಇಟ್ಟು ತಗೊಂಡ್ ಹೋಗ್ಬೇಕಾಗುತ್ತೆ. ನಾವು ಮಾತಷ್ಟೇ ಅಲ್ಲ, ಪಾರದರ್ಶಕ ಇದೀವಿ. ಇಲ್ಲಿ ಬರೋಂತ ಗ್ರಾಹಕರನ್ನ ಅವ್ರು ಯಾವುದೇ ಟೈಮಲ್ಲಿ ನಮ್ಗೆ ಹೇಳ್ದಂಗೆ ನಮ್ಮ ತೋಟಕ್ಕೆ ಬರ್ಬೋದು. ಅವ್ರು ಬಂದಾಗ ಅಲ್ಲಿ ನೋಡ್ಲಿ, ಪ್ರತ್ಯಕ್ಷವಾಗಿ ನೋಡಿ ಅಲ್ಲಿ ಏನಾದರೂ ಅವ್ರಿಗೆ ದೋಷ ಕಂಡು ಬಂದಾಗ ಬೇಕಾದ್ರೆ ನಮ್ಮನ್ನ ಪ್ರಶ್ನೆ ಮಾಡ್ಬೋದು. ಒಂದು ಎರಡನೇದು, ಇವರು ಇಲ್ಲಿ ನಾವು ತಂದಿರೋಂಥ ವಸ್ತುಗಳನ್ನ ಯಾವುದೇ ಲ್ಯಾಬ್ಗೆ ತಗೊಂಡೋಗಿ ಟೆಸ್ಟ್ ಮಾಡ್ಕೊಂಡು ಬಂದು ಅದನ್ನು ರಿಪೋರ್ಟ್ ಕೊಡ್ಬೋದು. ಅದಕ್ಕೆ ನಾವು ಸಿದ್ಧರಿದ್ದೀವಿ. ಈ ಥರ ಸಾವಯವ ಉತ್ಪನ್ನಗಳು, ಸಿರಿಧಾನ್ಯಗಳು ಎಲ್ಲ ಒಂದು ನಮ್ಮ ಜನಗಳು ಬಳಸಿದಾಗ ಅವರ ಆರೋಗ್ಯದಲ್ಲಿ ಯಾವ ರೀತಿ ಸುಧಾರಣೆ ಕಂಡು ಬರುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಸರ್, ಇದನ್ನು ಕೂಡ ನಾವು ತಕ್ಷಣ ಪವಾಡ ಮಾಡೋಕ್ಕಾಗಲ್ಲ. ನಮ್ಮ ಜಮೀನು ಟರ್ನ್ ಆಗೋದಕ್ಕೆ 3 ವರ್ಷ ಬೇಕು. ಅಂಥದ್ರಲ್ಲಿ ಇದನ್ನ ನೀವು ತಿನ್ನಕ್ಕೆ ಶುರು ಮಾಡಿದಾಗಿಂದ ನಿಮಗೆ ನಿಧಾನಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ನಮ್ಮ ಗ್ರಾಹಕರು ಏನು ಹೇಳಿದರು, ರುಚಿನಲ್ಲಿ ಬದಲಾವಣೆ ಆಯಿತು ಅಂದರು. ಒಂದೊಂದೇ ಬದಲಾವಣೆ ಆಗ್ತಾ ಬರುತ್ತೆ. ಆಮೇಲೆ ಆರೋಗ್ಯದಲ್ಲಿ ಖಂಡಿತ ಅವರಿಗೆ ಬದಲಾವಣೆ ಕಾಣುತ್ತೆ, ಅವರೇ ಹೇಳ್ತಾರೆ. ಆಮೇಲೆ ಅದು ತಕ್ಷಣಕ್ಕಾಗೋ ಕೆಲಸ ಅಲ್ಲ, ಅದು ನಿಧಾನಕ್ಕಾಗುತ್ತೆ. ಕೊನೆಯದಾಗಿ, ಈ ಸಾವಯವ ಕೃಷಿಗೆ ಬರುವಂತ ಅನಿವಾರ್ಯತೆ ಇದೆ ಎಲ್ಲ ರೈತ ಬಾಂಧವರು. ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ನಿಮ್ಗೆ ಎಷ್ಟು ಸಂತೋಷ ನಿಮ್ದು ತಂದುಕೊಟ್ಟಿದೆ? ಇಲ್ಲಿ ಒಂದನೇದು ನಾವು ಹೇಳಬೇಕು ಅಂದರೆ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡ್ತಾ ಇದ್ರೇ ನಮ್ಮ ಆರೋಗ್ಯ ಸರಿ ಹೋಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ಅಲ್ಲಿ ಓಡಾಡ್ಕೊಂಡು ಹಸು ಕೆಲಸ ಎಲ್ಲ ಮಾಡಿ ಅದಕ್ಕೆ ಮೇವು ಹಾಕೊಂಡು ನೀರು ಕೊಟ್ಕೊಂಡು ಹಾಲು ಕರ್ಕೊಂಡು ಅಲ್ಲಿ ಗಿಡಗಳಿಗೆಲ್ಲ ನೀರು ಬಿಟ್ಟು ಓಡಾಡಿದರೆ ನಿಮ್ಗೆ ಯಾವ ವಾಕಿಂಗು ಬೇಕಾಗಿಲ್ಲ, ಯಾವ ಎಕ್ಸಸೈಸು ಬೇಕಾಗಿಲ್ಲ. ಅಲ್ಲಿ ಮೊದಲನೇದಾಗಿ ನಮ್ಮ ಆರೋಗ್ಯ ಸರಿ ಹೋಗುತ್ತೆ. ನಮ್ಮ ಆರೋಗ್ಯ ಸರಿ ಹೋದಾಗ ನಾವು ನಮಗೆ ಖುಷಿ ಅನಿಸುತ್ತೆ, ನಾವು ಇನ್ನೊಬ್ಬರ ಆರೋಗ್ಯನ ಸರಿ ಮಾಡಬೇಕು ಅಂತ. ಇಲ್ಲಿ ಏನಾಗುತ್ತೆ, ಇಲ್ಲಿ ಬರೀ ದುಡ್ಡನ್ನೇ ನೋಡಬೇಕಾಗಿಲ್ಲ ನಾವು. ನಮ್ಮ ಆರೋಗ್ಯ, ಗ್ರಾಹಕರ ಆರೋಗ್ಯ, ಸಮಾಜದ ಆರೋಗ್ಯ, ಭೂಮಿ ಆರೋಗ್ಯ, ಇಷ್ಟನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆಗೋದ್ರಿಂದ ನಮಗೆ ನೆಮ್ಮದಿ ಇದೆ, ತೃಪ್ತಿ ಇದೆ. ಈ ಕಾರ್ಯಕ್ರಮ ಕೇಳಂತ ರೈತ ಬಾಂಧವರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಅವರು ನೇರವಾಗಿ ನಮ್ಮ ತೋಟಕ್ಕೆ ಬರಬಹುದು. ಕರೀಕೆರೆ, ಚಳ್ಳಕೆರೆಯಿಂದ 17 ಕಿಲೋಮೀಟರ್ ಇದೆ. ನನ್ನ ಮೊಬೈಲ್ ಸಂಖ್ಯೆ 8277138865. ಈ ನಂಬರ್ಗೆ ಫೋನ್ ಮಾಡಿ, ಏನನ್ನ ಮಾಹಿತಿ ಇದ್ರೆ ಹೇಳ್ತೇನೆ, ಇಲ್ಲ ತಾವು ಬಂದು ನೋಡ್ಬೋದು. ನಾನೇನು ಇನ್ನೊಂದ್ಸರಿ ಹೇಳ್ತೀನಿ, ನಮ್ಮ ತೋಟ ಬಂದ್ರೆ ಕಾಡಿದ್ದಂಗಿದೆ, ಹುಲ್ಲು ಗಿಡ ಮರ ಎಲ್ಲ ಜೊತೆಗಿದ್ದಾವೆ. ನನ್ನ ಅನುಭವದಲ್ಲಿ ಹೇಳ್ತೀನಿ, ಎಷ್ಟೇ ಹುಲ್ಲು ಬಿದ್ರು ಯಾವುದೇ ಗಿಡದ ಕ್ವಾಲಿಟಿ ಆಗಲಿ ಅದ್ರ ಬೆಳವಣಿಗೆ ಆಗಲಿ ಕಮ್ಮಿ ಆಗಿಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಬೇಲ್ದಣ್ಣು 600 ಗ್ರಾಮ್ 500 ಗ್ರಾಮ್ ಇದೆ, ಹೆಂಗ್ ಬಂತು, ಬರೀ ಹುಲ್ಲಿನ ಮಧ್ಯನೇ ಇದೆ. ಇದು ಚಳ್ಳಕೆರೆ ತಾಲೂಕು ಕರಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಭರತೇಶ್ ರೆಡ್ಡಿ ಅವರ ಮೊಬೈಲ್ ಸಂಖ್ಯೆ. ಅವ್ರನ್ನ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಬಾಂಧವರು ಸಂಪರ್ಕ ಮಾಡಬಹುದು. ಅವರ ಫೋನ್ ಸಂಖ್ಯೆ 8272178865. ಈ ನಂಬರ್ಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ಭರತೇಶ್ ರೆಡ್ಡಿ ಅವರೇ, ಇದುವರೆಗೂ ನಿಮ್ಮ ಈ ನೈಸರ್ಗಿಕ ಕೃಷಿ ಹಾಗೂ ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಚಳ್ಳಕೆರೆ ತಾಲೂಕು ಕರೀಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಡಿ ಭರತೇಶ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇದೀಗ ಕೇಳಿ ಜನಪದ ಗೀತೆಯನ್ನ ಹಾಡಿದ್ದಾರೆ ಕೆ ಯುವರಾಜ್. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ನೀನ್ ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಕಣ್ಣ ಮೋಚಿ. ಹೆಂಡ್ರು ಮಕ್ಕಳಿರುವರು ತಮ್ಮಯ್ಯಲ್ಲಿ ತನಕ, ಹೆಂಡ್ರು ಮಕ್ಕಳಿರುವರು ತಮ್ಮಯ್ಯಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೇಚಿ ಸಂಸಾರ ಮೇಚಿ, ನೀ ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಕಣ್ಣ ಮೋಚಿ, ನೀ ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಕಣ್ಣ ಮೋಚಿ. ಬಡದಾಡ್ತಿತ್ತಮ್ಮ, ಯಾಕೆ ಬಡದಾಡ್ತಿತ್ತಮ್ಮ, ಮಾಯ ಮೇಚಿ ಸಂಸಾರ ಮೇಚಿ, ನೀ ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಕಣ್ಣ ಮೋಚಿ, ನೀ ಹೋಗೋ ದರಿಯೇ ತಮ್ಮ ಕಣ್ಣ ಮೋಚಿ ಕಣ್ಣ ಮೋಚಿ. ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿ ಕಳಕಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ ಕಳಕಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಾಕ ಯಾಕೆ ಬಡದಾಡ್ತಿತ್ತಮ್ಮ ಯಾಕೆ ಬಡದಾಡ್ತಿತ್ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀ ಹೋಗೋದರಿಯೇ ನಮ್ಮ ಕಣ್ಣ ಮೂಚಿ ಕಣ್ಣ ಮೂಚಿ ನೀ ಹೋಗೋದರಿಯೇ ನಮ್ಮ ಕಣ್ಣ ಮೂಚಿ ಕಣ್ಣ ಮೂಚಿ. ಆತ್ಮೀಯ ರೈತ ಬಾಂಧವರೇ, 2021-22 ಸಾಲಿಗೆ ಗೊತ್ತುಪಡಿಸಿದ ಬೆಳೆಗಳಲ್ಲಿ ಅತ್ಯುತ್ತಮ ಇಳುವರಿ ಪಡೆಯುವ ರೈತರಿಗೆ ಪ್ರಶಸ್ತಿಗಳನ್ನು ನೀಡುವ ಕಾರ್ಯಕ್ರಮವಿದ್ದು, ಬೆಳೆ ಸ್ಪರ್ಧೆಗಳಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ 31-8-2021 ಆಗಿರುತ್ತದೆ. ತಾಲೂಕು ಮಟ್ಟಕ್ಕೆ ಪ್ರಥಮ ಬಹುಮಾನ 15,000 ರೂಪಾಯಿಗಳು, ದ್ವಿತೀಯ ಬಹುಮಾನ 10,000 ಮತ್ತು ತೃತೀಯ ಬಹುಮಾನ 5,000 ಹಾಗೂ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 25,000 ಹಾಗೂ ತೃತೀಯ ಬಹುಮಾನ 20,000 ರೂಪಾಯಿಗಳಾಗಿರುತ್ತದೆ. ಗೊತ್ತುಪಡಿಸಿದ ಬೆಳೆ ಅರ್ಜಿ ನಮೂನೆ ಹಾಗೂ ಈ ಕುರಿತಂತೆ ಇತರೆ ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.